ನಾಲ್ಕು ದಿನಗಳ ರಾಜ್ಯ ಪ್ರವಾಸ. ಇಂದು ಮಕ್ಕಳ ದಿನಾಚರಣೆ, ವಿವಿಧೆಡೆ ಮಾಜಿ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಸ್ಮರಣೆ. ವಿಶ್ವ ಮಧುಮೇಹ ದಿನ, ಹಲವೆಡೆ ಇಂದು ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೊರೋನಾದಿಂದ ಪಾರಾಗಲು ಆಗಾಗ್ಗೆ ಕೈಗಳನ್ನು ಸಾಬೂನಿನಿಂದ ತೊಳೆಯುತ್ತಿರಿ. ಮುಖಗವಸು ಧರಿಸುವುದನ್ನ ಮರೆಯಬೇಡಿ. 6 ಅಡಿ ಅಂತರ ಕಾಯ್ದುಕೊಳ್ಳಿ. ಕೊರೋನಾ ಭಯ ಬೇಡ, ಎಚ್ಚರ ಇರಲಿ. ಆಕಾಶವಾಣಿ ಹೊಸಪೇಟೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಕೇಳುಗರೆ, ಜನಪದ ಗೀತೆಯ ಕಾರ್ಯಕ್ರಮದಲ್ಲಿ ಭಜನೆ ಪದಗಳನ್ನ ಆರಂಭಕ್ಕೆ ತಾವುಗಳು ಕೇಳಲಿದ್ದೀರಿ. ಅಮರಾಪುರದ ಕುಮಾರ್ ಗೌಡ ಹಾಗೂ ಸಂಗಡಿಗರ ಸ್ವರದಲ್ಲಿ ನಿಮ್ಮೊಳಗಿ ಹನಾರಮ್ಮ ನಮ್ಮಮ್ಮ ತಾರೆ ಕಮ್ಮ ಗೋಲನ ವೈರಿ ಸುತನಾದ ತುಂಡೆಲ ಕಮ್ಮ ಗೋಲನ ವೈರಿ ಕಮ್ಮ ಗೋಲನ ವೈರಿ ಸುತನಾದ ತುಂಡೆಲ ಹೆಮ್ಮೆಯ ಗಣನಾಥನೇ ಹೆಮ್ಮೆಯ ಗಣನಾಥನೇ ನಮ್ಮಮ್ಮ ಮೊರೆ ಕಪ್ಪಿನ ಭಾವ ಮೊರೆ ಕಪ್ಪಿನ ಭಾವ ಮೊರೆದ ಬೆಳೆದ ಕಿವಿ ಮೊರೆ ಕಪ್ಪಿನ ಭಾವ ಮೊರೆದ ಬೆಳೆದ ಕಿವಿ ಮೊರೆ ಕಪ್ಪಿನ ಭಾವ ಮೊರೆದ ಬೆಳೆದ ಕಿವಿ ಕೊರದಾಡೆಯ ನಾರಮ್ಮ ಯಾರಮ್ಮ ಮೂರು ಕಣ್ಣನ ಸೋತ ಮುರಿದಿಟ್ಟ ಚಂದಿರನ ಮೂರು ಕಣ್ಣನ ಸೋತ ಮುರಿದಿಟ್ಟ ಚಂದಿರನ ತೀರಥ ಗಣನಾಥನೇ ತೀರಥ ಗಣನಾಥನೇ ನಮ್ಮ ಬಟ್ಟೆಯ ಬಿಗಿ ದೊಡ್ಡ ಚಲ್ಲಣದ ಒಟ್ಟ ಬಟ್ಟೆಯ ಒಟ್ಟ ಬಟ್ಟೆಯ ಬಿಗಿ ದೊಡ್ಡ ಚಲ್ಲಣದ ದಿಟ್ಟ ತಾನಿವನಾರಮ್ಮ ದಿಟ್ಟ ತಾನಿವನಾರಮ್ಮ ದಿಟ್ಟ ಕಾತಾನಿವನಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಹೊಟ್ಟೆಯ ಗಣನಾಥನೇ ನಮ್ಮಮ್ಮ ಬಲ್ಲ ರಮಣಿ ಅಂಬಲ ನಲ್ಲ ರಾತಿ ವಿಜಯ ಬಲ್ಲ ರಾತಿ ವಿಜಯ ಬಲ್ಲ ರಮಣಿ ಅಂಬಲ ನಲ್ಲ ಬಾಸಿಗ ನಿವನಾರಮ್ಮ ಬಾಸಿಗ ನಿವನಾರಮ್ಮ ಬಾಸಿಗ ನಿವನಾರಮ್ಮ ಜನರ ನಾಳುವಕ್ಕಾಗಿ ಆದಿಕೇಶವ ದಾಸ ಕಾಣೆ ನಮ್ಮಮ್ಮ ಕೇಳುಗರೆ. ಇದುವರೆಗೂ ಅಮರಾಪುರದ ಕುಮಾರ್ಗೌಡ ಹಾಗೂ ಸಂಗಡಿಗರ ಸ್ವರದಲ್ಲಿ ಭಜನೆ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ಕುಮಾರ್ ಕಣವಿ ಅವರ ಸ್ವರದಲ್ಲಿ ಕೃಷಿ ಗೀತೆಯನ್ನ. ಸುನನಸು ಆಗುವ ಸಮಯವು ಬಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಆಕಾಶಕ್ಕೆ ನಮಗೆ ನೆಗೆವ ಆಕಾಶಕ್ಕೆ ನಮಗೆ ನೆಗೆವ ಬಲವು ಈಗ ತಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಅಮೆರಿಕಕ್ಕೆ ಹೊರಟ ವಿಮಾನ ಚಂದಿರನತ್ತ ಸಾಗಿದೆ ಅಮೆರಿಕಕ್ಕೆ ಹೊರಟ ವಿಮಾನ ಚಂದಿರನತ್ತ ಸಾಗಿದೆ ಹಾರುವ ಯಂತ್ರ ವೇಗ ಹಿಡಿದು ಹಾರುವ ಯಂತ್ರ ವೇಗ ಹಿಡಿದು ಯಾನಿಗಳನ್ನು ಕರೆದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಕೆಳಗರೆ. ಇದುವರೆಗೂ ಭಜನೆ ಪದಗಳು ಹಾಗೂ ಕೃಷಿ ಗೀತೆಗಳನ್ನು ಕೇಳಿದಿರಿ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಕೆಳಗರೆ ಇನ್ನು ಮುಂದೆ ಕೇಳಿ ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುವ ಟಿ20 ಪುರುಷರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯುವ ಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸಾರವನ್ನು ಕೇಳುವಿರಿ. ಜೊತೆಗೆ ಆಟದ ಮುಕ್ತಾಯದವರೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. Thank you. विविध भारती। आइए सुनते हैं कार्यक्रम विशेष जयमाला एक छोटे से अंतराल के बाद। कार्यक्रम विशेष जयमाला में आप सबका स्वागत है। आजादी जरा याद करो कुर्बानी। आज की इस कड़ी में हम आपको सुनवा रहे हैं वीर चक्र से सम्मानित नायब सूबेदार रामपाल सिंह की शौर्य गाथा। साथियों, हम सब जानते हैं कि आजादी के बाद से ही हमारे देश के सैनिक, चाहे सेना में हो, वायु सेना में हो या नौसेना में हो, देश की सेवा के लिए, देशवासियों की सेवा के लिए अनगिनत धैर्य और कौशल्य के कार्य करते आ रहे हैं, चाहे युद्ध के दौरान हो या शांति के दौरान हो। हमारी भारतीय सेना का मुख्य उद्देश्य है सभी खतरों से हमारे देश की रक्षा करना, संयोजन के रूप में भारतीय क्षेत्र और राष्ट्रीय हितों की सुरक्षा करना। फौजी साथियों, आज की इस श्रृंखला में हम आप तक पहुंचा रहे हैं वीर चक्र से सम्मानित नायब सूबेदार रामपाल सिंह की शौर्य गाथा। मुट्ठी में कुछ सपने लेकर भर कर जेबों में आशाएं, दिल में है अरमान यही कुछ कर जाएं, कुछ कर जाएं। सूरज सा तेज नहीं मुझमें, दीपक सा जलता देखोगे। सूरज सा तेज नहीं मुझमें, दीपक सा जलता देखोगे। अपनी हद रोशन करने से तुम मुझको कब तक रोकोगे, तुम मुझको कब तक रोकोगे। मैं उस माटी का वृक्ष नहीं जिसको नदियों ने सींचा है, मैं उस माटी का वृक्ष नहीं जिसको नदियों ने सींचा है। बंजर माटी में पल कर मैंने मृत्यु से जीवन खींचा है। मैं पत्थर पर लिखी इबारत हूं, मैं पत्थर पर लिखी इबारत हूं। शीशे से कब तक तोड़ोगे, मिटने वाला मैं नाम नहीं, तुम मुझको कब तक रोकोगे? मेरा कौन है तेरे सिवा, मौला तू ही तो है बस मेरा। निकला हूँ सच की तलाश में, ये जग तो है माया तेरा। मौला सुन ले रे खुदाया ओ मेरे, मौला सुन ले रे जो कहे सुन। जब से दिल की पुकार है, उठा कैसा ये सवाल है। नहीं अब खबर न ख्याल है, हुआ क्या ये मेरा हाल है। मौला सुन रे रे सुन रे रे मेरा मन जो कहे। मेरा कौन है तेरे सिवा, मौला तू ही तो है बस में।